ಕೇಳಿ ಸಂದರ್ಶನ. ಯುವ ಜೇನು ಕೃಷಿಕ ಸುಳ್ಯ ತಾಲೂಕು ಅಮರಮುಡ್ನೂರು ಗ್ರಾಮದ ವಿವೇಕ್ ಪಡ್ಪು ಅವರೊಂದಿಗೆ. ವಿವೇಕ್ ಪಡ್ಪು ಅವರೇ ನಮಸ್ಕಾರ. ನಮಸ್ತೆ. ಯುವಕರು ಕೃಷಿಗೆ ಬರಬೇಕು ಎನ್ನುವಂತಹದ್ದು ಹಿರಿಯರ ಒಂದು ಹಾರೈಕೆ ಬಯಕೆಯೂ ಕೂಡ ಹೌದು. ನಿಮಗೆ ಏನನ್ಸ್ತದೆ, ಯುವಕರು ಕೃಷಿಯಲ್ಲಿ ಏನು ಮಾಡಬಹುದು? ಯುವಕರು ಬಂದ್ರೆ ಒಳ್ಳೇದು, ಆದ್ರೆ ಈಗಿನ ಸಂದರ್ಭದಲ್ಲಿ ಏನಾಗ್ತಾ ಉಂಟು ಅಂತ ಹೇಳಿದ್ರೆ, ಓದಿದವನು ಪೇಟೆಗೆ ಹೋಗುದು ಅಂತ ಅರ್ಥ, ಪಟ್ಟಣಕ್ಕೆ ಹೋಗಿ ಅಲ್ಲಿ ದುಡ್ಡು ಮಾಡುವುದು, ಆ ತರದ ಒಂದು ವ್ಯವಸ್ಥೆ ಉಂಟು. ಅಕಸ್ಮಾತ್ ಅವನಿಲ್ಲದ ಅಪ್ಪಿ ತಪ್ಪಿ ಹಳ್ಳಿಗೆ ಬಂದ ಅಂತ ಹೇಳಿದ್ರೆ, ಜನರ ಮನಸ್ಥಿತಿಯು ಅದೇ ರೀತಿ ಉಂಟು. ಹಳ್ಳಿಗೆ ಬಂದ ಅವನು ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ, ಓ ಅವನು ಓದಿದ್ದು ಮಾತ್ರ ಯಾವ್ದಕ್ಕೂ ಯೂಸ್ ಇಲ್ಲ, ಮನೆಗೆ ಬಂದು ಹಳ್ಳಿಯಲ್ಲಿ ಸಗಣಿ ಎತ್ತಾನೆ ಅಂತ ಹೇಳುವ ಆ ರೀತಿಯ ಮನಸ್ಥಿತಿ ಉಂಟು ಜನಗಳಲ್ಲಿ. ಅದು ನಮ್ಮ ತಪ್ಪಲ್ಲ, ಸಮಾಜದ ತಪ್ಪಲ್ಲ, ಅದು ಆ ರೀತಿಯ ವ್ಯವಸ್ಥೆ ಬಂದಿದೆ. ನನ್ನ ಒಂದು ಅಭಿಲಾಷೆ ಏನಂತ ಹೇಳಿದ್ರೆ, ಆ ವ್ಯವಸ್ಥೆಯನ್ನು ನಾವು ದೂರ ಮಾಡ್ಬೇಕು, ಅಂತ ಒಂದು ಮನಸ್ಥಿತಿ ದೂರ ಆಗ್ಬೇಕು ಅನ್ನೋದು ನನ್ನ ಒಂದು ಆಸೆ. ಅದು ಅದೇ ಉದ್ದೇಶದಿಂದ ನಾನು ಒಂದು ಈ ಕೃಷಿ ಫೀಲ್ಡ್ ಗೆ ಬಂದಿದ್ದೇನೆ. ಅದಕ್ಕಿಂತ ಮೊದಲು ಬಹುಶಃ ನಿಮ್ಮ ಒಂದು ಹಿನ್ನೆಲೆಯನ್ನ ಹೇಳಿ, ನಿಮ್ಮ ವಿದ್ಯಾಭ್ಯಾಸ ಮತ್ತು ನೀವು ಬೇರೆ ಉದ್ಯೋಗವನ್ನು ಮಾಡಿಕೊಂಡು ನಂತರ ಕೃಷಿಗೆ ಬಂದಂತವರು, ಇದರ ಒಂದು ಹಿನ್ನೆಲೆ ಹೇಳಿ. ಖಂಡಿತ, ನಾನು ಕೃಷಿ ಫ್ಯಾಮಿಲಿಯಿಂದಲೇ ಬಂದವನು. ಆದ್ರೆ ನನ್ನ ಪಿ ಯು ಸಿ ಡಿಗ್ರಿ ಅಲ್ಲಿ ಎಲೋಶಿಯಸ್ ಅಲ್ಲಿ ಮಾಡಿ, ಆಮೇಲೆ ಅಲ್ಲಿಂದ ಎಂ ಎಸ್ ಸಿ ಕೆಮಿಸ್ಟ್ರಿ ಮಾಡಿದೆ, ಮಣಿಪಾಲ್ ಯೂನಿವರ್ಸಿಟಿ ಅಲ್ಲಿ ಮಾಡಿದೆ. ಅಲ್ಲಿ ಆದ ನಂತರ ಒಂದು ವರ್ಷ ಒಂದು ಮಂಗಳೂರಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ವರ್ಕ್ ಮಾಡಿದೆ. ಅದಾದ್ಮೇಲೆ ನನ್ನ ನೆಚ್ಚಿನ ಉದ್ಯೋಗ ಅದಾಗಿತ್ತು, ಉಪನ್ಯಾಸ ಮಾಡ್ತಿದ್ದೆ ಒಂದು ಪ್ರತಿಷ್ಠಿತ ಸಂಸ್ಥೆ, ನಮ್ಮ ಊರಿನಲ್ಲೇ ಇದ್ದ ಪ್ರತಿ ಸಂಸ್ಥೆಯಲ್ಲಿ ಸುಳ್ಯದಲ್ಲಿ ಮಾಡ್ತಾ ಇದ್ದೆ. ಸುಮಾರು ಒಂದು 8-9 ವರ್ಷಗಳ ತನಕ ಕೆಮಿಸ್ಟ್ರಿ ಟೀಚಿಂಗ್ ಮಾಡ್ತಾ ಇದ್ದೆ. ಆಮೇಲೆ ಅದೇನೋ ಅದರಲ್ಲಿ ನನಗೆ ತೃಪ್ತಿ ಸಿಗ್ತಾ ಇರಲಿಲ್ಲ, ಏನೋ ಒಂದು ಕೊರತೆ ಕಾಣ್ತಾ ಇತ್ತು ನನಗೆ, ಆಗ್ಲಿಲ್ಲ, ಏನೋ ಒಂದು ಫಿನಿಶ್ ಆಗ್ಲಿಲ್ಲ ಅಂತ ನನ್ನ ಇದಕ್ಕೆ ಮುಟ್ಲಿಲ್ಲ ಅಂತ. ಆ ಸಂದರ್ಭದಲ್ಲಿ ಈ ಕೊರೋನಾ ಬೇರೆ ಬಂತು. ಕೊರೋನಾ ಬಂದ ತಕ್ಷಣ ಒಂದು ಸ್ವಲ್ಪ ದಿನ ಬಿಡುವು ಸಿಗ್ತಾ ಇತ್ತು ನನಗೆ. ಆ ಬಿಡುವು ಸಿಕ್ಕಿದ ಸಂದರ್ಭದಲ್ಲಿ ಏನಾದ್ರು ಮಾಡಬೇಕು ಅನ್ನೋ ಯೋಚನೆಗಳು ಜಾಸ್ತಿ ಆಗ್ತಾ ಹೋಯಿತು. ಸ್ವಲ್ಪ ಅನ್ಸರ್ಟಿನಿಟಿ ಅಂದ್ರೆ ಅಸ್ಥಿರತೆ ತುಂಬಾ ಇತ್ತು, ಜಾಬ್ ಮಾಡುದಾ ಅಲ್ಲ ಇನ್ನೇನಾದ್ರು ಬೇರೆ ಮಾಡುದಾ ಅಂತ. ಆ ಸಂದರ್ಭದಲ್ಲಿ ಹೇಗೂ ಕೃಷಿ ಕುಟುಂಬದಿಂದ ಬಂದವನು, ನನ್ನ ತಂದೆ ತುಂಬಾ ಒಳ್ಳೆ ಕೃಷಿಕರು, ತುಂಬಾ ಹಾರ್ಡ್ ವರ್ಕರ್, ಅವರು ಲಿಂಗಪ್ಪಗೌಡ ಅಂತ, ಅವರು ತಾಲೂಕು ಮತ್ತು ಜಿಲ್ಲಾ ಪ್ರಶಸ್ತಿಯನ್ನು ಪಡೆದವರು ಅವರು ಕೃಷಿಯಲ್ಲಿ. ಅವರು ಕೂಡ ಈ ಕೃಷಿಯಲ್ಲಿ ಜೇನು ಕೃಷಿ ಮತ್ತು ಸಮಗ್ರ ಕೃಷಿಯಲ್ಲಿ ತುಂಬಾ ಮುಂದುವರೆದಿದ್ರು. ಜೇನು ಕೃಷಿ ನಮ್ಮದು ಮೊದಲು ಆಸಕ್ತಿಯಾಗಿತ್ತು, ಆಮೇಲೆ ಹವ್ಯಾಸ ಆಯ್ತು. ಹವ್ಯಾಸದಿಂದ ನಂತರ ಒಂದು ಕೃಷಿಯಾಗಿ ಉಪ ಕೃಷಿಯಾಗಿ ಮಾಡ್ತಾ ಬಂದ್ವಿ. ಕೊನೆಗೆ ಒಂದು ಕಳೆದ ಒಂದು 4 ವರ್ಷದಿಂದ ಕೃಷಿ ಹೋಗಿ ಅದಕ್ಕೆ ಉದ್ಯಮದ ರೀತಿಯಲ್ಲಿ ಬೆಳೆದು ನಿಂತಿದೆ. ಬಹಳ ಸಂತೋಷದಿಂದ ಮಾಡ್ತಾ ಇದ್ದೇವೆ ಅದನ್ನು. ಜೇನು ಕೃಷಿಯ ಬಗ್ಗೆ ವಿಸ್ತೃತವಾಗಿ ಮಾತನಾಡುವ, ಅದಕ್ಕಿಂತ ಮೊದಲು ಹಿರಿಯರು ಕೃಷಿಯನ್ನ ಯುವಕರಿಗೆ ಹೇಗೆ ಕಲಿಸಬೇಕು ಅನ್ನುವಂತಹದ್ದು. ಸಾಮಾನ್ಯವಾಗಿ ಯುವಕರು ಕೃಷಿಯಿಂದ ವಿಮುಖರಾಗ್ತೀವಿ ಅಂತ ಹೇಳಿ ನಾವು ಕೇಳ್ತಾ ಇರ್ತೀವಿ ಯಾವಾಗ್ಲೂ ಕೂಡ. ಅವರನ್ನು ಕೂಡ ಕೃಷಿಯಲ್ಲಿ ತೊಡಗಿಸುವ ಹಾಗೆ ಹೇಗೆ ಮಾಡಬಹುದು, ಹೇಗೆ ಮಾರ್ಗದರ್ಶನ ಕೊಡಬೇಕು ಅವರು ಹಿರಿಯರು? ನಮ್ಮ ಸಮಾಜದಲ್ಲಿ ಹಿರಿಯರದ್ದು ಏನಾಗ್ತಾರೆ ಅಂದ್ರೆ, ಓದಿದವನು ಸಾಕು, ನಾನು ಕಷ್ಟಪಟ್ಟಿದ್ದು ಸಾಕು, ನನ್ನ ಮಗ ಒಳ್ಳೆದ್ರಲ್ಲಿ ದುಡ್ಡು ಮಾಡಿಕೊಂಡು ಇರ್ಲಿ, ಆರಾಮದ ಜೀವನ ಮಾಡ್ಲಿ ಅಂತ. ಆದ್ರೆ ಅದು ಸತ್ಯ ಅಲ್ಲ. ನಿಜವಾಗಿ ನಾವು ಪೇಟೆಯಲ್ಲಿ ಹೋಗಿ ಎಷ್ಟು ದುಡ್ಡು ಮಾಡಿದ್ರು, ಏನು ಸಂಪಾದನೆ ಮಾಡಿದ್ರು ಕೂಡ ಅದು ಹಳ್ಳಿಯ ಜೀವನವೇ ಬೇರೆ, ಪೇಟೆಯ ಜೀವನವೇ ಬೇರೆ. ನಾವು ಹಿರಿಯರಾದವರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆದಷ್ಟು ಮಕ್ಕಳನ್ನು ಓದಿಸ್ಬೇಕು, ಓದುವಷ್ಟು ಓದಿಸ್ಬೇಕು, ಎಷ್ಟು ಸಾಧ್ಯ ಉಂಟು ಅಷ್ಟು ಓದಿಸ್ಬೇಕು. ಆಮೇಲೆ ಓದಿದ ನಂತರ ಕೃಷಿಯಲ್ಲಿ ಅವರಿಗೆ ಏನಾದ್ರು ಇಂಟ್ರೆಸ್ಟ್ ಉಂಟು ಅಂತಿದ್ರೆ, ಖಂಡಿತವಾಗಿ ಅವರನ್ನು ಕೃಷಿ ಕಡೆಗೆ ಕರ್ಕೊಂಡು ಬರುವಂತ ಅಥವಾ ಮಾಡುವಂತ ಪ್ರೇರೇಪಣೆಯ ಮಾತುಗಳನ್ನ ಆಡ್ಬೇಕು. ಅಂದ್ರೆ ನೀನು ಬೇಡ ಕೃಷಿ ಮಾಡುದು ಬೇಡ, ಸಾಕು ನೀನು ಪೇಟೆಯಲ್ಲೇ ಓದು ಅಥವಾ ಪೇಟೆಯಲ್ಲೇ ಕೆಲಸ ಮಾಡು, ಆತರ ಆ ಕೃಷಿಯ ಬಗ್ಗೆ ಅವರಿಗೆ ಗೊತ್ತಿರುವಂತ ಜ್ಞಾನವನ್ನು ಮಕ್ಕಳಿಗೆ ಹೇಳಿ ಹೇಳಬೇಕು. ಈ ಹಳ್ಳಿ ಜೀವನ ಮತ್ತು ಪಟ್ಟಣ ಜೀವನ ಅಂತ ನೋಡುವಾಗ, ಹಳ್ಳಿ ಜೀವನದಲ್ಲಿ ಸಿಗುವಂತ ಒಂದು ಆ ಒಂದು ಶಾಂತತೆ ನಮಗೆ ಪಟ್ಟಣ ಜೀವನದಲ್ಲಿ ಸಿಗುದಿಲ್ಲ. ಯಾಕಂದ್ರೆ ನಾನು ಎರಡನ್ನೂ ನೋಡಿ ಬಂದಿದ್ದೇನೆ, ಆದ್ರಿಂದ ನನಗೆ ಈಗ ಗೊತ್ತಾಗ್ತಾ ಉಂಟು. ಇದೊಂಥರ ತಪಸ್ಸಿದ್ದ ಕೃಷಿ ಮಾಡುವಂತದ್ದು. ಕೃಷಿ ತಪಸ್ಸು ಹೇಗಂದ್ರೆ, ನಾವು ನಮ್ಮ ಕೆಲಸ ಮಾಡ್ತಾ ಹೋಗ್ಬೇಕು, ಅದ್ರ ರಿಸಲ್ಟ್ ಅದು ನೈಸರ್ಗಿಕವಾಗಿ ತಡವಾಗಿ ಅದು ಸಿಕ್ಕೇ ಸಿಗ್ತದೆ. ಸಿಗುವಂತ ರಿಸಲ್ಟ್ ಮಾತ್ರ ತುಂಬಾ ಒಳ್ಳೆ ರೀತಿಯಲ್ಲಿ ಸಿಗ್ತದೆ. ಅದನ್ನು ಹಿರಿಯರು ನಮಗೆ ಆದಷ್ಟು ಹೇಳಿಕೊಟ್ರೆ, ಅಥವಾ ಅವರಲ್ಲಿರುವಂತ ಒಂದು ಕೃಷಿಯ ಬಗ್ಗೆ ಇರುವಂತ ಇದನ್ನು, ಮತ್ತು ಮಕ್ಕಳನ್ನು ಯಾವಾಗ್ಲೂ ಅವರನ್ನು ಏನು ಓದಿನ ಕಡೆಗೆ ಮಾತ್ರ ಕೊಡುವಂತದಲ್ಲ, ಊರಲ್ಲಿ ಓದುವಂತ ಫಸ್ಟ್ ಹಳ್ಳಿಯಲ್ಲಿ ಓದುವಂತ ಮಕ್ಕಳನ್ನು ಫಸ್ಟ್ ಹಳ್ಳಿಯ ಜೀವನಕ್ಕೆ ಅವರನ್ನು ಒಗ್ಗೂಡಿಸಬೇಕು, ಆಮೇಲೆ ಅವರ ಜೀವನವನ್ನು ಬಿಟ್ಟು ಬಿಡ್ಬೇಕು, ಹೇಗೆ ಬೇಕು ಅವ್ರು ಮಾಡ್ಕೊಳ್ತಾರೆ. ಆದ್ರಿಂದ ಜೀವನ ಕೃಷಿಯ ಕಡೆ ಇದ್ದಷ್ಟು ಒಳ್ಳೆಯದು. ಹಾಗೆ ದುಡಿಯುವ ಮುಖ್ಯ ಉದ್ದೇಶ ಸಂಪಾದನೆ ಮಾತ್ರ ಮಾಡುವಂತಹದ್ದು ಮಾತ್ರ ಅಲ್ಲ, ಜೊತೆಗೆ ಜೀವನ ವಿಧಾನವೂ ಕೂಡ ಹೌದು ಎನ್ನುವಂತಹ ವಿಚಾರ. ಈ ಹಳ್ಳಿಯಲ್ಲಿ ಜೀವನವನ್ನು ಹೇಗೆ ರೂಪಿಸಿಕೊಳ್ಳಬಹುದು? ಹಳ್ಳಿಯಲ್ಲಿ ಜೀವನವನ್ನು ಹೇಗೆ ರೂಪಿಸಿಕೊಳ್ಬಹುದು ಅಂದ್ರೆ, ಉದಾಹರಣೆಗೆ ಈಗ ಒಬ್ಬ ಓದಿದ ನಂತರ ಒಂದು ಪೇಟೆಗೆ ಹೋದ್ರೆ, ಪೇಟೆಯಲ್ಲಿ ಅವನು 25-30 ಸಾವಿರ ಸಂಬಳ ದುಡಿದ್ರು, ಅವನು ರೆಂಟ್ ಅದು ಇದು ಖರ್ಚು ಅಂತೆಲ್ಲ ಸೇರಿವಾಗ ಅವನಲ್ಲಿ ಆ ಬ್ಯಾಲೆನ್ಸ್ ಝೀರೋ ಆಗ್ತದೆ. ಆ ತಿಂಗಳ ಅಂತ್ಯಕ್ಕಾಗುವಾಗ ಅವನಲ್ಲಿ ಆ ಸ್ಟ್ರೆಸ್ ಜಾಸ್ತಿ ಆಗ್ತಿರ್ತದೆ, ನನಗೆ ಸಂಬಳ ದುಡಿಬೇಕು, ದುಡ್ಡು ಮಾಡಬೇಕು ಅನ್ನೋದು ಇರ್ತದೆ, ಅದು ಕೈಯಲ್ಲಿ ಇರುವುದಿಲ್ಲ. ಈ ತರ ಸಮಸ್ಯೆಗಳು ಮತ್ತೆ ಮೇಲಿನ ಅಧಿಕಾರಿಗಳಿಂದ ಒತ್ತಡಗಳು, ಈ ತರ ಸ್ಟ್ರೆಸ್ ಜಾಸ್ತಿ ಇರ್ತದೆ. ಆದರೆ ಕೃಷಿಯಲ್ಲಿ ಹಳ್ಳಿಯಲ್ಲಿ ನಾವೇನು ಮಾಡ್ತಾ ಇದೀವೋ ಇದರಲ್ಲಿ ಆ ಸ್ಟ್ರೆಸ್ ಇರುವುದಿಲ್ಲ. ನಮ್ಮದೇ ತೋಟ, ನಮ್ಮದೇ ಜೀವನ, ನಮ್ಮದೇ ಕೆಲಸ, ಏನು ಮಾಡ್ತೀವೋ ಅಷ್ಟಕ್ಕೆ ಸರಿಯಾಗಿ ನಮಗೆಲ್ಲ ಸಿಗ್ತದೆ. ನಾವು ಹೆಚ್ಚು ಶ್ರಮ ಪಟ್ಟಷ್ಟು ಹೆಚ್ಚು ಸಿಗ್ತದೆ, ಕಡಿಮೆ ಶ್ರಮ ಪಟ್ಟರೆ ಕಡಿಮೆ ಸಿಗ್ತದೆ. ಆದ್ರೆ ಇದರಲ್ಲಿ ಯಾವತ್ತು ಮೋಸ ಅಂತ ಆಗೋದಿಲ್ಲ. ಅದೊಂದು ಹಳ್ಳಿ ಕೃಷಿಯಲ್ಲಿ ನಾವು ಇದು ಮಾಡುವಂತ. ಮತ್ತೆ ಅದೇ ನಮಗೆ ತುಂಬಾ ಮುಖ್ಯವಾಗಿ ಮಾನಸಿಕವಾಗಿ ನಮಗೆ ತುಂಬಾ ನೆಮ್ಮದಿ ಸಿಗ್ತದೆ. ಈಗ ಯಾವುದೇ ಒಂದು ಕ್ಷೇತ್ರದಲ್ಲಿ ಪ್ರಗತಿಯನ್ನು ಹೊಂದಬೇಕಿದ್ರೆ ಒಂದು ನಿರ್ದಿಷ್ಟವಾದಂತಹ ಒಂದು ಗುರಿ ಇರಬೇಕು, ಮತ್ತು ಆ ಗುರಿಯ ಅನುಷ್ಠಾನಕ್ಕೆ ಒಂದು ಯೋಜನೆ ಇರಬೇಕು ಅಂತ ಹೇಳಿ. ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಅನುಷ್ಠಾನ ಹೇಗೆ? ಎಲ್ಲಾ ಉದ್ಯೋಗದಲ್ಲಿ ಇದ್ದಾಗೂ ಇಲ್ಲಿ ಪ್ಲಾನಿಂಗ್ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಈಗ ನಾನು ಮೇನ್ ಆಗಿ ಏನಂದ್ರೆ ಜೇನು ಕೃಷಿ ಮಾಡ್ತಾ ಇರೋದ್ರಿಂದ ಸಮಯ ಪ್ರಜ್ಞೆ ತುಂಬಾ ಅಗತ್ಯ ಮುಖ್ಯ. ಅಂದ್ರೆ ನೀವು ಯಾವ ಯಾವತ್ತು ಮಾಡೋ ಕೆಲಸ ಇನ್ನೊಂದು ದಿನ ಮಾಡಿದ್ರೆ ಆಗುದಿಲ್ಲ. ಸಮಯ ಯಾರಿಗೂ ಕಾಯುದಿಲ್ಲ. ಯಾವ ಸಮಯದಲ್ಲಿ ಏನು ಮಾಡ್ಬೇಕು ಅದನ್ನು ಮಾಡ್ತಾನೆ ಹೋಗ್ಬೇಕು. ಸೊ ಅದಕ್ಕೆ ನಾವೇನ್ ಮಾಡ್ತೇವಂದ್ರೆ, ನನ್ನ ಪರ್ಸನಲ್ ಆಗಿ ಏನ್ ಹೇಳೋದಂದ್ರೆ, ಒಂದು ವಾರಕ್ಕೆ ಮುಂಚಿತವಾಗಿ ನಾನು ಏನು ಮಾಡ್ಬೇಕು ಈ ಜೇನು ಕೃಷಿಯಲ್ಲಿ, ಆದ್ರೆ ಏನು ಮಾಡ್ಬೇಕು, ಅದ್ರಲ್ಲಿ ಇರುವಂತ ಕಾರ್ಯಗಳು ಏನೇನು ಇದೆಯೋ ಅದ್ರಲ್ಲೆಲ್ಲ ಒಂದು ಪಟ್ಟಿ ಮಾಡಿ ಇಟ್ಕೊಂಡಿರ್ತೇವೆ ಆ ದಿನಕ್ಕೆ ಇಂಥದ್ದು ಅಂತ. ಆ ಸಂದರ್ಭಗಳಲ್ಲಿ ಕೆಲವು ಹೆಚ್ಚಾಗಿ ಏನಾಗ್ತದೆ ಅಂದ್ರೆ, ನಾವು ಊರಲ್ಲಿ ಹಳ್ಳಿಯಲ್ಲಿ ಇರೋದ್ರಿಂದ ಈ ಮದುವೆ ಸಮಾರಂಭಗಳು ಮತ್ತಿನ್ನೇನು ಮೀಟಿಂಗ್ಗಳು ಅದು ಇದು ಅಂತ ಇರ್ತದೆ. ಆ ಸಂದರ್ಭ ಬಂದಾಗ ಅದಕ್ಕೆ ಹೊಂದಿಕೊಂಡು ನಾವು ಇಲ್ಲಿ ನಮ್ಮ ವ್ಯವಸ್ಥೆಯನ್ನು ಸರಿ ಮಾಡಿಕೊಂಡು ಹೋಗುವಂತ ಮೊದಲೇ ಮಾಡಬೇಕು. ಪ್ಲಾನಿಂಗ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಆಮೇಲೆ ಅದಕ್ಕೆ ಸರಿಯಾದ ವರ್ಕರ್ಗಳು ಸಿಕ್ಕಿದ್ರೆ ನಮ್ಮ ಕೆಲಸ ತುಂಬಾ ಆರಾಮದಲ್ಲಿ ಆಗ್ತದೆ. ಉಪನ್ಯಾಸಕನ ಉದ್ಯೋಗದಿಂದ ನೀವು ಜೇನು ಕೃಷಿಯಲ್ಲಿ ಮತ್ತೆ ಮುಂದುವರೆದ್ರಿ. ಈ ಜೇನು ಕೃಷಿಯ ಬಗ್ಗೆ ಹೇಳಿ, ಯಾವ ರೀತಿ ಒಂದು ಯೋಜನೆಯನ್ನು ಮಾಡಿಕೊಳ್ಳಬೇಕು, ಹೇಗೆ ಪ್ರಾರಂಭಿಕ ಹಂತಗಳು ಹೇಗಿದ್ವು? ಉಪನ್ಯಾಸದಿಂದ ಜೇನು ಕೃಷಿಗೆ ಬರಬೇಕಾದ್ರೆ ಮೂಲ ಕಾರಣ ಏನಂದ್ರೆ, ನನಗೆ ಇದರಲ್ಲಿ ಆಸಕ್ತಿ ಇತ್ತು. ಒಂದು ನನ್ನ ತಂದೆಯವರು ಸುಮಾರು 1980-90 ಆಸ್ಪಾಸಿನಲ್ಲಿ ಜೇನು ಕೃಷಿ ಮಾಡ್ತಾ, ಆಗ್ಲೂ ಒಂದು ಸಾಂಪ್ರದಾಯಿಕವಾಗಿ ಮಾಡ್ತಾ ಇದ್ರು, 70 ಪೆಟ್ಟಿಗೆ ಇಟ್ಟು ಮಾಡ್ತಾ ಇದ್ರು. ಅದಾದ್ಮೇಲೆ ಥೈಸಾಕ್ ಬ್ರೂಡ್ ಅಂತ ಒಂದು ರೋಗ ಬಂತು, ತೊಂಬ ಕಾಯಿಲೆ ಬಂತು, ಅದರಿಂದಾಗಿ ಅದು ಮತ್ತೆ ಅದು ಅದರ ಬಗ್ಗೆ ಆಸಕ್ತಿ ಕಳ್ಕೊಂಡ್ರು ಹೋಯ್ತದ ನಿಧಾನಕ್ಕೆ. ಆಮೇಲೆ 2012 ನಾನು ಅಪ್ಪ ಎಲ್ಲ ನನ್ನ ಎಜುಕೇಶನ್ ಎಲ್ಲ ಮುಗಿಸಿ ಊರಿಗೆ ಬಂದ ಮೇಲೆ ಇದ್ರ ಮೇಲೆ ಮತ್ತೆ ಪುನಃ ತಂದೆಯೊಟ್ಟಿಗೆ ಸ್ವಲ್ಪ ತರಬೇತಿ ಪಡ್ಕೊಂಡು, ನನ್ನ ಮೂಲ ಗುರು ಅವರೇ ತಂದೆ, ಅವ್ರ ಹತ್ರ ಅದರ ಬಗ್ಗೆ ಕೇಳಿ ತಿಳ್ಕೊಂಡು ನಾವು ಮಾಡುವಪ್ಪ ಅಂತ ಹೇಳಿ ಪ್ರಾರಂಭಿಸಿದ್ವಿ. ಒಂದು 2-3-10 ಪೆಟ್ಟಿಗೆ ಇದ್ದದ್ದು 15 ಆಯ್ತು, 100 ಆಯ್ತು, 100 ಇದ್ದದ್ದು ಈಗ ಸುಮಾರು ಒಂದು 600-800 ಪೆಟ್ಟಿಗೆಗಳ ತನಕ ಉಂಟು. 800 ಪೆಟ್ಟಿಗೆಗಳು ಅದೇ ನಾನು ಆಗ ಹೇಳಿದಾಗ ಕೃಷಿ ಆಗಿಲ್ಲ, ಈಗ ಒಂದು ಉದ್ಯಮದ ರೀತಿಯಲ್ಲೇ ಮಾಡ್ತಾ ಇದ್ದೇವೆ ನಾವು. ಇದನ್ನು ಮಾಡುವ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ, ಈ ಪೆಟ್ಟಿಗೆಗಳನ್ನು ಹೇಗೆ ಮೇಂಟೈನ್ ಮಾಡಬೇಕು, ಮತ್ತೆ ನೊಣಗಳನ್ನು ಹೇಗೆ ಮೇಂಟೈನ್ ಮಾಡಬೇಕು, ಜೇನು ತೆಗೆಯುವಂತ ಸಂದರ್ಭದಲ್ಲಿ ಹೇಗಿರಬೇಕು, ಪ್ರತಿಯೊಂದರ ಬಗ್ಗೆ ತರಬೇತಿಯನ್ನು ಪಡ್ಕೊಂಡೆ. ಒಂದೆರಡು ಸರ್ಕಾರಿಗಳಿಂದ ಕೊಡುವಂತ ತರಬೇತಿಗಳನ್ನು ಪಡ್ಕೊಂಡಿದ್ದೇನೆ. ಆಮೇಲೆ ತರಬೇತಿಯನ್ನು ನಾವು ಪಾಠದ ಮುಖಾಂತರ ಪಡೆಯುವುದಕ್ಕೂ ಜೀವನಾನುಭವಕ್ಕೂ ಬೇರೆ ಬೇರೆ ಇದೆ. ಅಲ್ಲಿ ಹೇಳಿದ್ದನ್ನೆಲ್ಲವನ್ನು ಇಲ್ಲಿ ಅನುಸರಿಸಲಿಕ್ಕೂ ಆಗುದಿಲ್ಲ, ಇಲ್ಲಿ ಇದ್ದನ್ನೆಲ್ಲವನ್ನು ಪಾಠದಲ್ಲಿ ಹೇಳಲಿಕ್ಕೂ ಆಗುದಿಲ್ಲ ಆ ರೀತಿಯಲ್ಲಿ. ಸೊ ಹಾಗೆ ಮಾಡ್ತಾ ಹೋಗುವಾಗ ಜೇನು ಕೃಷಿಯಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಉಪಯುಕ್ತ ಆಗಿ ನಾವು ಜೇನು ಕೃಷಿ ಮಾಡಿದ್ದೇವೆ. ಈಗ ಜೇನು ಕುಟುಂಬಗಳ ನಿರ್ವಹಣೆಯಲ್ಲಿ ಸೂಕ್ಷ್ಮಗಳು ಏನೇನು, ಏನೇನು ಗಮನಿಸಬೇಕು, ಅಗತ್ಯವಾಗಿ ಗಮನಿಸಬೇಕಾದಂತಹ ವಿಚಾರಗಳು ಮತ್ತು ದೈನಂದಿನ ಒಂದು ನಿರ್ವಹಣಾ ಕ್ರಮಗಳು? ಜೇನು ಕೃಷಿಯಲ್ಲಿ ಅಂದ್ರೆ ಮೂರು ಸಂದರ್ಭಗಳಿವೆ. ಅಂದ್ರೆ ಒಂದು ಜೇನು ಬರುವ ಕಾಲ ಇದೆ, ಇನ್ನೊಂದು ಅಭಾವ ಕಾಲ ಅಂತ ಇದೆ, ಇನ್ನೊಂದು ಅಭಿವೃದ್ಧಿ ಕಾಲ ಅಂತ ಇದೆ. ಜೇನು ಅಭಿವೃದ್ಧಿ ಕಾಲ ಅಂತ ಹೇಳಿದ್ರೆ ಅದು ಅಕ್ಟೋಬರ್ನಿಂದ ವಂಶಾಭಿವೃದ್ಧಿ ಕಾಲ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಈ ಸಂದರ್ಭಗಳಲ್ಲಿ. ಜೇನು ಬರುವ ಕಾಲ ಅಂದ್ರೆ ಬೇಸಿಗೆಯಲ್ಲಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ. ಆಮೇಲೆ ಅಭಾವ ಕಾಲ ಅಂದ್ರೆ ಜೂನ್, ಜುಲೈ, ಮಳೆಗಾಲದಲ್ಲಿ ಆ ಸಂದರ್ಭಗಳಲ್ಲಿ. ಈ ಮೂರು ಸಂದರ್ಭಗಳಲ್ಲಿ ನಾವು ಜೇನನ್ನು ಸಾಕಣೆ ಬಗ್ಗೆ ತುಂಬಾ ಕಾಳಜಿ ವಹಿಸಬೇಕು. ಮೊದಲನೇದಾಗಿ ಏನಂದ್ರೆ, ನಾನು ಅಭಿವೃದ್ಧಿ ಕಾಲದ ಬಗ್ಗೆ ಮಾತು ಅಂದ್ರೆ, ಈಗಿನ ಇದರಲ್ಲಿ ನಾವು ಅಕ್ಟೋಬರ್ನಿಂದ ಅದನ್ನು ಪಾಲು ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಅಂದ್ರೆ ವಂಶಾಭಿವೃದ್ಧಿ ಆಗ್ತಾ ಇರುವಂತ ಸಂದರ್ಭದಲ್ಲಿ ಕೃತಕವಾಗಿ ಪಾಲು ಮಾಡುವಂತ ಪ್ರಕ್ರಿಯೆಯನ್ನು ಶುರು ಮಾಡ್ತೇವೆ. ಈಗಿನ ಸಂದರ್ಭದಲ್ಲಿ ಇಲ್ಲಿಯ ಈಗಿನ ವಾತಾವರಣದಲ್ಲಿ ಜೇನುನೊಣಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಸಿಗುವುದಿಲ್ಲ. ಇಂಥ ಆಹಾರ ಸಿಗದಂಥ ಸಂದರ್ಭಗಳಲ್ಲಿ ಇದು ಅಭಾವ ಕಾಲದಿಂದಲೇ ಪ್ರಾರಂಭ ಆಗ್ತದೆ. ಅಭಾವ ಕಾಲದಿಂದ ಜೇನು ಅಭಿವೃದ್ಧಿ ಆಗುವ ಕಾಲದ ತನಕನೂ ನಾವು ಸ್ವಲ್ಪ ಕೃತಕ ಆಹಾರವನ್ನು ಕೊಡಬೇಕಾಗ್ತದೆ. ಕೃತಕ ಆಹಾರವನ್ನು ಕೊಟ್ಟು, ಕೃತಕ ಆಹಾರ ಅಂದರೆ ಸಕ್ಕರೆ ಪಾಕ, ಸಮ ಪ್ರಮಾಣದಲ್ಲಿ ಸಕ್ಕರೆ ಪಾಕದೊಟ್ಟಿಗೆ ಸ್ವಲ್ಪ ಅರಶಿನ ಹುಡಿಯನ್ನೆಲ್ಲ ಹಾಕಿ ಕೊಡಬೇಕು. ಆ ರೀತಿ ಅಭಿವೃದ್ಧಿ ಆದ ನಂತರ ಪಾಲು ಮಾಡ್ತಾ ಹೋಗಬೇಕು. ಆ ಪಾಲು ಮಾಡೋ ಪ್ರಕ್ರಿಯೆಯಲ್ಲಿ ನಾವು ಹೇಳಿ ಪ್ಲಾನಿಂಗ್ ಕರೆಗೆ ತುಂಬಾ ಇಂಪಾರ್ಟೆಂಟ್. ನೀವೊಂದು ಇವತ್ತು 1ನೇ ತಾರೀಕಿಗೆ ಪಾಲು ಮಾಡಿದ್ರೆ ಸರಿಯಾಗಿ 9ನೇ ತಾರೀಕಿಗೆ ಅದನ್ನು ನೋಡಬೇಕು. ಅದರಲ್ಲಿ ರಾಣಿ ಮೊಟ್ಟೆ ಆಗಿದೆ ನೋಡಬೇಕು. ರಾಣಿ ಮೊಟ್ಟೆಯನ್ನು ತೆಗೆದು ಮತ್ತೆ ಉಳಿದ ಅದರಲ್ಲಿ ಇರುವ ಎಷ್ಟು ನೊಣಗಳು ಮೊಟ್ಟೆ ಇದೆಯೋ ಅದಕ್ಕೆ ಹೊಂದಿಕೊಂಡು ಉಳಿದ ಪೆಟ್ಟಿಗೆಗಳನ್ನು ಪಾಲು ಮಾಡಿಕೊಂಡು ಹೋಗುವಂತ ಪ್ರಕ್ರಿಯೆಗಳು ಉಂಟು. ಅದು ಅಭಿವೃದ್ಧಿ ಕಾಲದಲ್ಲಿ ಆಗುವಂಥದ್ದು. ಆಮೇಲೆ ಜೇನು ಬರುವ ಕಾಲಕ್ಕೆ ಸರಿಯಾಗಿ ಒಂದು ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಪಾಲು ಮಾಡಿದ್ರೆ ಅಕ್ಟೋಬರ್ ನವೆಂಬರ್ಗೆ ಆ ಪೆಟ್ಟಿಗೆ ತುಂಬುತ್ತದೆ. ಮತ್ತೆ ಪುನಃ ಒಂದು ಪಾಲು ಮಾಡಬಹುದು. ಹಾಗೆ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಪೆಟ್ಟಿಗೆಗಳನ್ನ ಪಾಲು. ಸಾಂಪ್ರದಾಯಿಕವಾಗಿ ಮಾಡೋದಾದ್ರೆ ಸಮ ಪಾಲು ಅಂದ್ರೆ 8 ಫ್ರೇಮ್ ಇದ್ದಾದ್ರೆ 4-4 ಮಾಡ್ತಾರೆ. ಈಗ ಹೆಚ್ಚಿನವರು ಏನ್ ಮಾಡ್ತಾರೆ 6 ಫ್ರೇಮಿನ ಪೆಟ್ಟಿಗೆ ಏನ್ ಮಾಡ್ತಾರೆ, ಈಗ ನಾನು ಸಹ 6 ಫ್ರೇಮಿನ ಪೆಟ್ಟಿಗೆಯಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇರುವಂತದ್ದು. 6 ಫ್ರೇಮಿನ ಪೆಟ್ಟಿಗೆಯಲ್ಲಿ ಮಾಡುವಾಗ ಸಮ ಪಾಲು ಮಾಡಿ ಮಾಡುವಂತ ಪೆಟ್ಟಿಗೆಗಳುಂಟು, 4-2 ವಿಭಾಗದಲ್ಲಿ ಮಾಡುವಂತ ಪೆಟ್ಟಿಗೆಗಳುಂಟು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೇವೆ. ಮಾಡಿ ಅಂತೂ ಡಿಸೆಂಬರ್ 25ಕ್ಕೆ ಹೋಗ ಪಾಲು ಪ್ರಕ್ರಿಯೆಗಳನ್ನು ಮುಗಿಸಿ ಜನವರಿ ಒಂದು ಸ್ವಲ್ಪ ಬಿಡುವಿನನ್ನು ಕೊಟ್ಟು ಜನವರಿ 10-20ರೊಳಗೆ ಪುನಃ ಅದಕ್ಕೆ ಸೂಪರ್ ಕೊಡುವಂತ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೇವೆ. ಯಾಕಂದ್ರೆ ಜೇನು ಬರುವ ಕಾಲಕ್ಕೆ ಹೋಗ ಫೆಬ್ರವರಿ 1ನೇ ವಾರಕ್ಕಾಗ ಜೇನು ಬರುವಂತಹ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಆಮೇಲೆ ಜೇನು ತೆಗೆಯುವಂತಹ ಸಂದರ್ಭಗಳು, ಜೇನು ತೆಗೆಯುವಂತ ಸಂದರ್ಭಗಳಲ್ಲಿ ನಮಗೆ ಸ್ವಲ್ಪ ವರ್ಕರ್ಗಳು ಬೇಕಾಗ್ತದೆ. ಒಂದು 3 ಜನ ವರ್ಕರ್ ಇದ್ರೆ ಒಳ್ಳೇದಾಗ್ತದೆ. ಒಬ್ಬನಿಗೆ ಪೆಟ್ಟಿಗೆ ತೆಗೆಯುವಂತದ್ದು, ಇನ್ನೊಬ್ಬ ಜೇನು ತೆಗೆಯುವಂತದ್ದು, ಮತ್ತೆ ಪುನಃ ಇನ್ನೊಬ್ಬ ಪೆಟ್ಟಿಗೆ ಮುಚ್ಚಿಕೊಂಡು ಬರುವಂತ ಪ್ರಕ್ರಿಯೆಗೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಈ 4 ತಿಂಗಳಲ್ಲಿ ನಮಗೆ ಜೇನು ಸಿಗ್ತದೆ. ಅದು ಹೊಂದಿಕೊಂಡು ಯಾವ ವಾತಾವರಣಕ್ಕೆ ಹೊಂದಿಕೊಂಡು ಯಾವ ಜಾಗದಲ್ಲಿ ಜೇನು ಬರುವಂತ ಮರಗಳು ಪ್ರಕೃತಿ ಉಂಟು ಅಂತ ಕಡೆಗಳು ನಾವು ಇಟ್ಟು ಅದನ್ನು ಜೇನು ತೆಗೆಯುವಂತ ಪ್ರಕ್ರಿಯೆ ಮಾಡಬೇಕು. ಆಮೇಲೆ ಕೊನೆಯದಾಗಿ ಬರುವಂತದ್ದು ಅಭಾವ ಕಾಲ ಅಂದ್ರೆ ಮಳೆಗಾಲದಲ್ಲಿ ಸುಮಾರು ನಿಮ್ಮ ಜೇನು ತೆಗೆದ ನಂತರ ನೊಣಗಳ ಸಂಖ್ಯೆಯು ಕಮ್ಮಿ ಆಗಿರ್ತದೆ ಪೆಟ್ಟಿಗೆಯಲ್ಲಿ. ಯಾಕಂದ್ರೆ ರಾಣಿ ನೊಣ ಮೊಟ್ಟೆ ಇಡುವಂತ ಪ್ರಕ್ರಿಯೆ ಕಮ್ಮಿ ಮಾಡಿರ್ತದೆ ಅಭಾವ ಕಾಲಕ್ಕೆ ಹೋಗ. ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ ಅದೇ ಪುನಃ ಕೃತಕವಾಗಿ ಸಕ್ಕರೆ ನೀರು ಕೊಡುವಂತ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಆಮೇಲೆ ಮಳೆಗಾಲದಲ್ಲಿ ಪೆಟ್ಟಿಗೆ ಒದ್ದೆ ಆಗುವಂತದನ್ನು ತಪ್ಪಿಸಬೇಕು. ಅದಕ್ಕೋಸ್ಕರ ಪ್ಲಾಸ್ಟಿಕ್ಗಳನ್ನು ಮುಚ್ಚುವಂತದ್ದು ಅಥವಾ ಹಾಳೆಗಳನ್ನು ಮುಚ್ಚುವಂತದ್ದು ಈ ರೀತಿಯ ಪ್ರಕ್ರಿಯೆಗಳನ್ನು ಮಾಡ್ತಾ ಹೋಗ್ಬೇಕು. ಆಮೇಲೆ ಈ ಕಾಡು ಏನಾದ್ರು ಬೆಳೆಯದಾಗಿ ನೋಡ್ಕೊಳ್ಳೋ ಅಂದ್ರೆ ಅದರ ಗಿಡ ಪೊದೆಗಳು ಹಾರಾಟಕ್ಕೆ ತೊಂದರೆ ಆಗದ ನೋಡಿಕೊಳ್ಬೇಕು. ಈ ಬೆಚ್ಚಗಿನ ವಾತಾವರಣದಲ್ಲಿ ಆ ಪೆಟ್ಟಿಗಳನ್ನ ಇಟ್ಟರೆ ನಮಗೆ ಖಂಡಿತವಾಗಿ ಮುಂದಿನ ವರ್ಷಕ್ಕಾಗುವಾಗ ಮತ್ತೆ ಪುನಃ ಅದರಲ್ಲಿ ಡಿವೈಡ್ ಮಾಡ್ಲಿಕ್ಕೆ ಸಿಗ್ತದೆ. ಒಂದು ಪೆಟ್ಟಿಗೆಯಿಂದ ಸರಿಯಾದ ರೀತಿಯಲ್ಲಿ ಒಂದು ಮೊದಲು ಸಾಂಪ್ರದಾಯಿಕವಾಗಿ ಒಂದು ಪೆಟ್ಟಿಗೆಯಿಂದ 2 ಅಥವಾ 3 ಒಕ್ಕಲುಗಳನ್ನು ಮಾಡ್ಲಿಕ್ಕೆ ಆಗ್ತದೆ. ಈಗ ಸ್ವಲ್ಪ ಈ ರೀತಿ ಕೃತಕ ಆಹಾರ ಕೊಟ್ಟು ಈ ತರ ಮಾಡುದ್ರಿಂದ ಒಂದು ಪೆಟ್ಟಿಗೆಯಿಂದ ಸರಿಸುಮಾರು 4-5 ಕುಟುಂಬಗಳನ್ನು ನಾವು ಮಾಡಬಹುದು. ನಾವು ಮಾಡಿದ್ದೇವೆ, ಒಂದು 4 ಕುಟುಂಬದೊಳಗೆ ಮಾಡಿದ್ದೇವೆ. ಈ ರೀತಿ ಮಾಡೋದ್ರಿಂದ ನಮಗೇನಾಗ್ತದೆ ಅಂದ್ರೆ ಕೇವಲ ಜೇನು ಮಾತ್ರ ನಮ್ಮ ಉತ್ಪನ್ನ ಆಗಿರುವುದಿಲ್ಲ, ಜೇನಿನ ಜೊತೆ ಈ ಕುಟುಂಬ ಮಾರಾಟ ಕೂಡ ಒಂದು ಒಳ್ಳೆಯ ಆದಾಯವನ್ನು ಕೊಡುವಂತದ್ದು. ಕುಟುಂಬ ಮಾರಾಟದಿಂದ ನಮ್ಮ ಇಡೀ ವರ್ಷದ ಜೇನು ಕೃಷಿಯ ಏನು ಖರ್ಚು ಮಾಡ್ತೇವಲ್ಲ ಅದನ್ನು ನಾವು ಈ ಕಾಲು ಈ ಕುಟುಂಬ ಮಾರೋದ್ರಲ್ಲಿ ನಮಗೆ ಪಡ್ಕೊಳ್ಲಿಕ್ಕೆ ಆಗ್ತದೆ. ಮತ್ತೆ ಜೇನಲ್ಲಿ ಬರುವಂತದ್ದು ನಮಗೆ ಲಾಭವಾಗಿ ಇಟ್ಕೊಳ್ಬಹುದು. ಅದರ ಜೊತೆಗೆ ಉಪ ಉತ್ಪನ್ನವಾಗಿ ಕೂಡ ನಾವು ಜೇನು ಮೇಣ ಮತ್ತೆ ಜೇನು ಪೋಲನ್ ಇದನ್ನು ಈ ವರ್ಷ ನಾನು ಪ್ರಾರಂಭಿಸಿದ್ದೇನೆ, ಗೊತ್ತಿಲ್ಲ ಎಷ್ಟು ಸಕ್ಸಸ್ ಆಗ್ತದೆ ಅಂತ. ನಮ್ಮ ಈ ಕಡೆ ಸ್ವಲ್ಪ ಕಮ್ಮಿ ಅದರ ಬಗ್ಗೆ. ಜೇನು ಪೋಲನ್ಗಳನ್ನು ಕಲೆಕ್ಟ್ ಮಾಡುವಂಥದ್ದು, ಪರಾಗವನ್ನು ಕಲೆಕ್ಟ್ ಮಾಡುವಂಥದ್ದು. ಮತ್ತು ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ ಜೇನಿನ ವಿಷ ತೆಗೆಯುವಂತ ಪ್ರಕ್ರಿಯೆ. ಇದು ಸದ್ಯದ ಮಟ್ಟಿಗೆ ಇಲ್ಲಿ ಯಾರು ಮಾಡ್ಲಿಲ್ಲ ಅದರ ಬಗ್ಗೆ. ಅದು ಕೂಡ ಉತ್ತರ ಭಾರತದಲ್ಲಿ ಮೆಲಿಫೆರಾ ಅನ್ನೋ ಜೇನು ಕೃಷಿಯಲ್ಲಿ ಮಾಡಿದ್ದಾರೆ. ನಮ್ಮಲ್ಲಿರುವಂತ ಸೆರೆನಾದಲ್ಲಿ ಯಾರು ಜೇನು ಕೃಷಿಯಲ್ಲಿ ವಿಷ ತೆಗೆಯುವ ಪ್ರಕ್ರಿಯೆಯನ್ನು ಯಾರು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಾನು ಮತ್ತು ನನ್ನ ಇಬ್ರು ಗೆಳೆಯರಾದ ಲಿಖಿತ್ ಕೋಡ್ತುಕೊಳ್ಳಿ ಮತ್ತೆ ಇನ್ನೊಬ್ರು ಪ್ರಜ್ವಲ್ ಕಿನ್ನಿಗೊಳ್ಳಿ ಅಂತ ಒಬ್ರು ಇದ್ರೆ, ಅವರು ನಾವು 3 ಜನ ಸೇರಿ ಈಗ ಅದರ ಮೇಲೆ ಸ್ವಲ್ಪ ಸಂಶೋಧನೆ ಮಾಡ್ತಾ ಇದ್ದೀವಿ. ಅವರು ಕಿನ್ನಿಗೋಳಿ ಅವರು ವಿಷ ತೆಗೆಯುವ ಯಂತ್ರವನ್ನು ತಯಾರು ಮಾಡಿದ್ದಾರೆ. ಅದನ್ನ ಇಟ್ಕೊಂಡು ಈಗಾಗಲೇ ಜೇನು ವಿಷ ತೆಗೆದಿದ್ದೇವೆ, ತೆಗೆದು ಸ್ಟೋರೇಜ್ ಮಾಡುವಂತ ಪ್ರಕ್ರಿಯೆಯನ್ನು ಮಾಡಿದ್ದೇವೆ. ಒಂದು ಹಂತದವರೆಗೆ 95% ಅಧಿಕ ಸಕ್ಸಸ್ ಸಿಕ್ಕಿದೆ ನಮಗೆ. ಇನ್ನು ಅದನ್ನು ಯಾವ ರೀತಿಯಲ್ಲಿ ಮುಂದಕ್ಕೆ ತಕೊಂಡು ಹೋಗ್ಬೋದು ಅಥವಾ ಅದರ ಮಾರ್ಕೆಟಿಂಗ್ ಯಾವ ರೀತಿ ಇದೆ ಅನ್ನೋದನ್ನು ನಾವಿನ್ನು ಅಧ್ಯಯನ ಮಾಡಬೇಕು. ಹೇಳ್ತಾರೆ ನಮಗೆ ನೆಟ್ಟಲ್ಲಿ ಅಥವಾ ಗೂಗಲ್ ಅಲ್ಲಿ ರಿಸರ್ಚ್ ಮಾಡಿದ್ರೆ ಸಿಕ್ಕಿತ್ತೇನಂದ್ರೆ ಅದು ಈ ಚರ್ಮದ ಕಾಂತಿಯುತ ಇದಕ್ಕೆ ಉಪಯೋಗಕ್ಕೆ ಬರ್ತದೆ, ಮತ್ತೆ ಕ್ಯಾನ್ಸರ್ಗೆ ಸೌಂದರ್ಯವರ್ಧಕಗಳಿಗೆ ಯೂಸ್ ಮಾಡ್ತಾರೆ, ಮತ್ತೆ ಕ್ಯಾನ್ಸರ್ ರೋಗಗಳ ಗುಣ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಪ್ರಾಕ್ಟಿಕಲ್ ಆಗಿ ಉಂಟಾ ಇಲ್ಲ ಅಂತ ಅನ್ನೋದು ಗೊತ್ತಿಲ್ಲ. ನೀವು ಒಂದು ವಿಷಯವನ್ನ ಆವಾಗ ಹೇಳಿದ್ರಿ, ಪರಾರಿ ಆಗುವುದನ್ನ ತಪ್ಪಿಸಿದ್ರೆ ಜೇನು ಕೃಷಿ ಯಶಸ್ವಿ ಆಗ್ತದೆ ಅಂತ ಹೇಳಿ, ಇದನ್ನ ತಪ್ಪಿಸುವುದ ಹೇಗೆ ಮತ್ತು ಪರಾರಿ ಆಗುವುದಕ್ಕೆ ಕಾರಣಗಳು ಏನೇನು? ಜೇನುನೊಣಗಳ ಕುಟುಂಬ ಪರಾರಿ ಆಗುವುದಕ್ಕೆ ಮೂಲ ಕಾರಣ ಆಹಾರದ ಅಭಾವ. ಆಹಾರದ ಅಭಾವವನ್ನು ನಾವು ನೀಗಿಸಿ ತಂದಾದ್ರೆ ನಮಗೆ ಜೇನು ಕುಟುಂಬವನ್ನು ಉಳಿಸ್ಕೊಳ್ಬಹುದು. ಅದ್ರ ಜೊತೆಗೆ ಇತರವೂ ಇದೆ, ಈ ಇರುವೆಗಳು ಬರುವಂತದ್ದು ಅಥವಾ ಇತರ ಪ್ರಾಣಿಗಳಿಂದ ಉಪಟಳಾಗುವಂತದ್ದು. ಆದ್ರೆ ಮೂಲ ಕಾರಣ ಆಹಾರದ ಅಭಾವ. ಕೃತಕವಾದ ಆಹಾರವನ್ನು ಕೊಟ್ಟು ಸಾಕಿ ಇದ್ ಮಾಡಿದ್ರೆ ಖಂಡಿತವಾಗಿಯೂ ಜೇನು ಕುಟುಂಬಗಳು ಹಾರಿಹೋಗುವುದನ್ನು ತಪ್ಪಿಸಬಹುದು. ಇನ್ನೊಂದು ವಿಷಯ, ಸುಮಾರು ನೀವು 600-650 ಪೆಟ್ಟಿಗೆಯನ್ನು ಇಟ್ಕೊಂಡಿದ್ರಿ, 600 ಜಾಸ್ತಿ ಮಾಡಿದ್ರಿ. ನಿಮ್ಮ ಜಮೀನಿನಲ್ಲಿ ಇಟ್ಟು ನೋಡ್ಕೊಳ್ಳುವುದಕ್ಕೂ ಬೇರೆಯವರ ಒಂದು ಜಮೀನಿನಲ್ಲಿ ಇಂತಹ ಪೆಟ್ಟಿಗೆಯನ್ನು ಇಟ್ಟು ಕೃಷಿ ಮಾಡುವುದಕ್ಕೂ ಏನು ವ್ಯತ್ಯಾಸ ಇದೆ? ನಿರ್ವಹಣೆ ಕ್ರಮದ ಬಗ್ಗೆ ಹೇಳಿ. ಹೆಚ್ಚಿನವ್ರು ಏನ್ ಮಾಡ್ತಾರೆ ಅಂದ್ರೆ ಎರಡು ರೀತಿಯಲ್ಲಿ ಮಾಡ್ತಾರೆ, ಒಂದು ಸ್ಥಳಾಂತರ ಪದ್ಧತಿ ಮತ್ತು ಇನ್ನೊಂದು ಸ್ಥಿರ ಪದ್ಧತಿ. ನಾನು ಹೆಚ್ಚು ಸ್ಥಿರ ಪದ್ಧತಿಗೆ ಹೋಗ್ತೇನೆ, ಸ್ಥಳಾಂತರಕ್ಕೆ ಸ್ವಲ್ಪ ಕಮ್ಮಿ. ಇದು ಜಾಗ ಇಲ್ಲದವರು ಮಾಡಬಹುದು ಈ ಕೃಷಿಯನ್ನು ಅಲ್ವಾ. ನಮ್ಮ ಜಾಗದಲ್ಲಿ ಸುಮಾರು ಒಂದು 50-100 ಪೆಟ್ಟಿಗೆಗಳಿವೆ, ಮತ್ತೆ ಉಳಿದದ್ದು ನಮ್ಮ ಊರವರು ಸಾಕಂದ್ರೆ ಅವರವರ ಜಾಗದಲ್ಲಿ ಇಟ್ಟಿದ್ದೇವೆ. ತುಂಬಾ ಒಂದು 15-20-25 ಜಾಗದಲ್ಲಿ ನಾವು ಒಂದು 20-20 ಪೆಟ್ಟಿಗೆಯಾಗಿ ಇಟ್ಟಿದ್ದೇವೆ. ಇಡುವಂತ ಜಾಗದಲ್ಲಿ ಆಯ್ಕೆ ಹೇಗೆ? ಅದೇ, ಇಡುವಂತ ಜಾಗದಲ್ಲಿ ಸ್ಥಿರ ಪದ್ಧತಿ ಮಾಡೋದ್ರಿಂದಾಗಿ ನಮಗೆ 3 ಕಾಲಕ್ಕೂ ಅದಕ್ಕೆ ಆಹಾರ ಸಿಗುವಂತ ಜಾಗವನ್ನೇ ಹುಡುಕಬೇಕಾಗ್ತದೆ. ಮೊದಲನೇದಾಗಿ ನಾವು ನೋಡೋದು ಈ ತೆಂಗಿನ ಮರದ ಲಭ್ಯತೆ ಎಷ್ಟು ಉಂಟು ಅಂತ. ತೆಂಗಿನ ಮರ, ಅಡಿಕೆ ಮರ, ಮತ್ತೆ ಕಾಡು ಎಲ್ಲ, ಮತ್ತೆ ನಮ್ಮ ಏರಿಯಾದಲ್ಲಿ ಸ್ವಲ್ಪ ರಬ್ಬರ್ ಜಾಸ್ತಿ ಇದೆ, ಇಂಥ ಏರಿಯಾಗಳನ್ನೆಲ್ಲ ಹುಡುಕಿ ಅಂತ ಜಾಗದಲ್ಲಿ ಇಡಬೇಕು. ಆ ತರ ಇಟ್ಟರೆ ನಿಮಗೆ 3 ಕಾಲಕ್ಕೂ ಆಗುವಂತ ಆಹಾರ ಸಿಗ್ತದೆ, ಆಗ ನಮಗೆ ಸ್ಥಳಾಂತರ ಮಾಡುವ ಅಗತ್ಯ ಇರುವುದಿಲ್ಲ. ಇನ್ನೊಂದು, ಸ್ಥಳಾಂತರ ಮಾಡಿ ಮಾಡುವಂಥದ್ದು ಮಾಡಬಹುದು, ಎಲ್ಲಿ ಈ ರೀತಿಯ ಆಹಾರಗಳು ಜಾಸ್ತಿ ಸಿಗ್ತದೋ ಅಂತ ಜಾಗದಲ್ಲಿ ಮಾಡಬಹುದು. ಇನ್ನು ಹೇಳ್ಬೇಕಂದ್ರೆ ಸ್ಥಿರ ಪದ್ಧತಿಯಲ್ಲಿ ನಾವು ಎಲ್ಲೆಲ್ಲಿ ಇಡ್ತೇವೋ, ಈಗ ಜನಗಳು ಹೆಚ್ಚಿನವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ತೋಟದಲ್ಲಿ ಇಡೀ ಅಂತ ಕೇಳುವವರ ಸಂಖ್ಯೆ ಜಾಸ್ತಿ, ಇಡಬೇಡಿ ಅಂತ ಹೇಳುವವರ ಸಂಖ್ಯೆ ಕಮ್ಮಿ. ಅದರ ಬಗ್ಗೆ ಸ್ವಲ್ಪ ಗೊತ್ತಿಲ್ಲದೆ ಇರೋರು ಸ್ವಲ್ಪ ಆಚೆಚ್ಚೆ ಮಾಡುವಂತದ್ದು ಇದೆ. ಆದ್ರೆ ಹೆಚ್ಚಿನವ್ರು ಯಾಕೆ ಇಡೀ ಅಂತ ಹೇಳ್ತಾರೆ ಅಂದ್ರೆ ಅವರಲ್ಲಿ ಆಗುವಂತ ಇಳುವರಿಯಲ್ಲಿ ಹೆಚ್ಚಳ. ಸುಮಾರು ನಾವೀಗೊಂದು 20 ಕಡೆ ಇಟ್ಟದ್ರಲ್ಲಿ ಒಂದು 10-12 ಕಡೆ ನಮಗೆ ಅವರೇ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಏನಂದ್ರೆ ನಮ್ಮಲ್ಲಿ ಇಳುವರಿ ಜಾಸ್ತಿ ಆಗಿದೆ, ಮತ್ತೊಂದೆರಡು ಕಡೆಯಲ್ಲಿ ನಮಗೆ ಜೇನು ಬರಲಿಲ್ಲ ಅಂತ ತೆಗೆದಂತ ಜಾಗನೂ ಇದೆ. ಅಂತ ಜಾಗದ ಅವರು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದ್ದು ಇದೆ, ತೆಗಿಬೇಡಿ ಇಡೀ ನಮಗೆ ಸ್ವಲ್ಪ ಉಪಯೋಗ ಆಗ್ತಾ ಉಂಟು ಅಂತ ಹೇಳುವಂಥದ್ದು. ಸೊ ಅಂತ ಮನಸ್ಥಿತಿಯವರು ಇರುವಾಗ ನಮಗೆ ಜೇನು ಕೃಷಿ ಮಾಡೋದು ದೊಡ್ಡ ಕಷ್ಟ ಅನಿಸುದಿಲ್ಲ, ಅದರಿಂದ ಅದು ಒಳ್ಳೇದು ಅಂತವ್ರು ಸಿಕ್ಕಿದ್ರೆ. ಈಗ ಅಡಿಕೆ ತೋಟದಲ್ಲೋ ತೆಂಗಿನ ತೋಟದಲ್ಲೋ ಈ ಜೇನು ಪೆಟ್ಟಿಗೆಯನ್ನು ಇಡಬೇಕಾದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ವ್ಯವಸ್ಥೆ ಇರಬೇಕು ಅಂತ, ಈಗ ಎಷ್ಟು ಕಡೆ ಸ್ಪ್ರಿಂಕ್ಲರ್ ಹಾಕುವುದರಿಂದ ಅಡಿಗೆ ಜೇನು ಪೆಟ್ಟಿಗೆಗಳಿಗೆ ತೊಂದರೆ ಆಗ್ತದೆ ಅಂತ ಕೇಳಿದೀವಿ, ಇದರ ನಿರ್ವಹಣೆ ಎಲ್ಲ ಹೇಗೆ? ಅದೇ, ಒಂದು ತೋಟದಲ್ಲಿ ನಾವು ಸುಮಾರು ಒಂದು 1/2 ಕಿಲೋಮೀಟರ್ ಅಂತರದಲ್ಲಿ ಒಂದು 20 ಪೆಟ್ಟಿಗೆಗಳನ್ನ ಹಾಕುವಂತದ್ದು. ಈಗ ಒಂದು ಅಡಿಕೆ ತೋಟದಲ್ಲಿ ಈಗ ಜೇನು ಪೆಟ್ಟಿಗೆ ಇಡುವುದಿದ್ರೆ ನಾವು ಮೇನ್ ಆಗಿ ನೋಡಿ ಸ್ಪ್ರಿಂಕ್ಲರ್ ಇಲ್ಲದೆ ಇರುವಂತ ಜಾಗ ನೋಡ್ತೇವೆ, ಅಂದ್ರೆ ಹನಿ ನೀರಾವರಿ ಪದ್ಧತಿ ಯಾರಲ್ಲಿ ಉಂಟು ಅಂತ ಜಾಗಗಳನ್ನು ಹೆಚ್ಚಾಗಿ ಹುಡುಕ್ತೇವೆ. ಮತ್ತೆ ತೆಂಗಿನ ಮರದ ತೋಟಗಳು ತೊಂದರೆ ಇಲ್ಲ, ಅಲ್ಲಿ ಡ್ರಿಪ್ ಸ್ಪ್ರಿಂಕ್ಲರ್ ಹಾಕಿದ್ರು ನಮಗೆ ಆ ನೀರು ಬೀಳದಂತ ಜಾಗಗಳನ್ನು ಹುಡುಕಿ ಹತ್ರ ಹತ್ರದಲ್ಲಿ ಇಡಬಹುದು. ನಾವು ಮೊದಲೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ತುಂಬಾ ದೂರ ದೂರ ಇರ್ತಿದ್ವಿ, ಒಂದು ಪೆಟ್ಟಿಗೆಯಿಂದ ಇನ್ನೊಂದು ಪೆಟ್ಟಿಗೆ ಸುಮಾರು ಒಂದು 10-15 ಅಡಿ ಅಂತರದಲ್ಲಿ ಇಡ್ತಾ ಇದ್ವಿ. ಈಗ ಆ ತರ ಏನಿಲ್ಲ, ಈಗ ಒಂದು 2-3 ಅಡಿಯ ದೂರದಲ್ಲಿ ಇಟ್ಟು ಸಾಕ್ತಾ ಇದ್ದೇವೆ. ಅಲ್ಲಿ 50 ಪೆಟ್ಟಿಗೆ ಇಡಬಹುದಾ? ಇಲ್ಲ, ಒಂದು ಜಾಗದಲ್ಲಿ 20 ಇದೆ. ಅದ್ ಯಾಕೆ ಅಷ್ಟು ಹತ್ರ ಇಡುದು ಅಂತ ಹೇಳಿದ್ರೆ ನಮ್ಮ ಕೆಲಸ ಸುಲಭ ಆಗ್ತದೆ, ನಮ್ಮ ಕಾಲ ಉಳಿಯುತ್ತದೆ ಅಂತ ಹೇಳುವ, ಸಮಯ ಕಮ್ಮಿ ಸಾಕಾಗ್ತದೆ ಅನ್ನೋ ಉದ್ದೇಶದಿಂದ ಆ ರೀತಿ ಮಾಡ್ತಾ ಇರುವಂತದ್ದು. ನೀವು ಹೋಗಿ ನಿರ್ವಹಣೆ ಮಾಡುವಂತಹದ್ದು ಮತ್ತು ಅದರ ಓನರ್ನ ಒಂದು ಜವಾಬ್ದಾರಿ ಏನು? ಈಗ ನಾವು ನಮ್ಮಲ್ಲಿ 600 ಪೆಟ್ಟಿಗೆಗಳಿದ್ರು ಅದನ್ನು ನಾನು ನನ್ನ ತಂದೆ ಮತ್ತೆ ಇಬ್ಬರೇ ನೋಡ್ತಾ ಇರುವಂತದ್ದು ಮೇನ್ ಆಗಿ. ಮತ್ತೆ ಅಂತ ಅದಕ್ಕೆ ತುಂಬಾ ಕೆಲಸ ಬರುವಂತ ಸಂದರ್ಭದಲ್ಲಿ ಒಂದ್ 2 ಜನ ಹುಡುಗರನ್ನು ಕರ್ಕೊಂಡು ಮಾಡ್ತೇವೆ. ಅದು ಅವರು ನಮ್ಮ ಜೊತೆನೆ ಇದ್ದು ಕೆಲಸ ಮಾಡುವವರು. ಓನರ್ ಆಗಿ ಮಾಡೋದ್ರಿಂದ ಏನಂತ ಹೇಳಿದ್ರೆ ನಮಗೆ ಗೊತ್ತಿರ್ತದೆ ಆ ಪೆಟ್ಟಿಗೆ ಯಾವ ರೀತಿ ಇದೆ, ಏನಾಗ್ತಾ ಇದೆ, ಎಲ್ಲಿ ಏನು ಅಂತ ಹೇಳುವಂತ ಅದರ ಬಗ್ಗೆ ಸಮಗ್ರವಾಗಿ ಗೊತ್ತಿರ್ತದೆ. ಅದೇ ನೀವು ಕೆಲಸದವರನ್ನು ಬಿಟ್ಟು ನಾವು ಮಾತ್ರ ಬಿಟ್ರೆ ನಮಗೆ ಗೊತ್ತಾಗೋದಿಲ್ಲ ಅಲ್ಲಿ ಆ ವಿಷಯದಲ್ಲಿ ಏನಾಗ್ತಾ ಉಂಟು ಅಂದ್ಕೊಂಡು ಅವ್ರು ಹೇಳಿದ್ದನ್ನು ಮಾತ್ರ ನಾವು ಕೇಳ್ತೇವೆ. ಅದರಿಂದ ಇಳುವರಿಯಲ್ಲೂ ಕಮ್ಮಿ ಬರ್ಬೋದು. ಆ ಕೆಲಸಗಾರ 100% ಕೊಟ್ಟು ಕೆಲಸ ಮಾಡಿದ್ರೆ ತೊಂದರೆ ಇಲ್ಲ, ಇಲ್ಲ ಅವರು ಸ್ವಲ್ಪ ಉದಾಸೀನ ಮಾಡಿದ್ರೆ ಕಷ್ಟ ಆಗ್ತದೆ. ಸೊ ಆದ್ರಿಂದ ಕೆಲಸಗಾರರ ಜೊತೆಗೆ ಮಾಲೀಕರು ಹೋಗಿ ಕೆಲಸ ಮಾಡಿದ್ರೆ ಅಥವಾ ಅದ್ರ ಬಗ್ಗೆ ಸ್ವಲ್ಪ ನಿಗಾ ಇಟ್ಕೊಂಡ್ರೆ ಒಳ್ಳೇದು. ಅಂದ್ರೆ ಅವರು ಕೂಡ ಅದನ್ನ ನೋಡ್ತಾ ಇರ್ಬೇಕ ಪೆಟ್ಟಿಗೆಯನ್ನ. ಯಾರು ಈಗ ನೀವು ಒಂದು ಜಮೀನಲ್ಲಿ ಹೋಗಿ ಯಾರೋ ಒಬ್ರು ಓನರ್ನ ಜಮೀನಲ್ಲಿ ಒಂದು 5 ಎಕರೆಯೋ 10 ಎಕರೆ ಜಾಗ ಇದೆ, ಅಲ್ಲಿ ಒಂದು 10-20 ಪೆಟ್ಟಿಗೆ ಇಟ್ಟು ಬಂದಿದ್ದೀರಿ, ಆ ಓನರ್ನ ಜವಾಬ್ದಾರಿ ಏನು ಅಂತ? ಆ ಪೆಟ್ಟಿಗೆ ಇಟ್ಟ ಓನರ್ನ ನೀವು ಇಡೋದು? ಓಕೆ, ಇನ್ನೊಬ್ಬರ ಮನೆ ಅವರಿಗೆ ಜವಾಬ್ದಾರಿ ಅಂತ ನಾವು ಕೊಡ, ಯಾಕಂದ್ರೆ ಅದು ನಮ್ಮ ಪೆಟ್ಟಿಗೆ ಆಗಿರ್ತದೆ, ನಾವು ನಂಬಿಕೆಯ ಮೇಲೆ ಇಡುವಂತದ್ದು ಅವರ ಪೆಟ್ಟಿಗೆ ಅಷ್ಟೇ. ಹಾಗೆ ಆಮೇಲೆ ಈಗ ಆ ಜೇನಿನ ಒಂದು ಗುಣಮಟ್ಟದ ಬಗ್ಗೆ ಹೇಳಿ, ಈಗ ಬೇರೆ ಬೇರೆ ಪರಾಗ ಪುಷ್ಪರಸದಿಂದ ಸಿಗುವಂತಹ ಒಂದು ಜೇನಿನ ಗುಣಮಟ್ಟದಲ್ಲಿ ಕೂಡ ಸಾಕಷ್ಟು ವ್ಯತ್ಯಾಸ ಇರ್ತದೆ, ಸಾಕಷ್ಟು ಕಲಬೆರಕೆಯು ಕೂಡ ಮಾರುಕಟ್ಟೆಯಲ್ಲಿ ಸಿಗ್ತದೆ. ಆ ಒಳ್ಳೆಯ ಗುಣಮಟ್ಟದ ಜೇನನ್ನ ಸಂಗ್ರಹಿಸುವುದು ಹೇಗೆ? ಒಳ್ಳೆಯ ಗುಣಮಟ್ಟದ ಜೇನು ಅಂದ್ರೆ ಈ ಜೇನು ಬರುವ ಕಾಲದಲ್ಲಿ ನಾವು ಏನು ಜೇನು ತೆಗಿತೇವಲ್ಲ, ಆ ಜೇನು ತೆಗೆಯುವ ಸಂದರ್ಭದಲ್ಲಿ ಜೇನು ಪೂರ್ಣ ಪ್ರಮಾಣದಲ್ಲಿ ಅದು ಸೀಲ್ ಆಗಿರ್ಬೇಕು. ನಾವು ಸೀಲ್ ಆಗದೆ ತೆಗೆದಂತ ಸಂದರ್ಭದಲ್ಲಿ ಅದರಲ್ಲಿ ತೇವಾಂಶ ಜಾಸ್ತಿ ಇರ್ತದೆ. ಆ ತೇವಾಂಶ ಜಾಸ್ತಿ ಇದ್ದ ತಕ್ಷಣ ನಮ್ಮ ಜೇನನ್ನು ತುಂಬಾ ದಿನ ಅದನ್ನು ಸ್ಟೋರ್ ಮಾಡಿ ಇಡ್ಲಿಕ್ಕೆ ಆಗುದಿಲ್ಲ, ಅದರಿಂದ ಹುಳಿ ಬರುವಂತದ್ದು ಈ ರೀತಿ ಪ್ರಕ್ರಿಯೆಗಳೆಲ್ಲ ಆಗ್ತದೆ. ಆದ್ರೆ ಅದು ಜೇನು ಹಾಳಾಗಿದೆ ಅಂತಲ್ಲ, ಅದು ಹುಳಿ ಬಂದಿದೆ ಅಂತ ಒಂದು ಇದು. ಆದ್ರಿಂದ ಅದನ್ನು ತಪ್ಪಿಸುವ ಉದ್ದೇಶದಿಂದ ಸ್ವಲ್ಪ ಸೀಲ್ ಆದಂತ ಜೇನು ತೆಗೆದ್ರೆ ಒಳ್ಳೇದು. ಆಮೇಲೆ ಅಕಸ್ಮಾತ್ ನಿಮ್ಮಲ್ಲಿ ಏನಾದ್ರೂ ಆ ರೀತಿಯಲ್ಲಿ ಜೇನು ತೇವಾಂಶ ಇರುವಂತ ಜೇನು ಉಂಟು ಅಂತಾದ್ರೆ ಅದನ್ನು ನಾವು ಕೃತಕವಾಗಿ ತೇವಾಂಶ ತೆಗಿಬಹುದು. ತೆಗಿಬಹುದು ಅಂದ್ರೆ ನಾವು ಸ್ವಲ್ಪ ವಾಟರ್ ಬಾತ್ ನೀರಿನಲ್ಲಿ ಇಟ್ಟು ಇಂಡೈರೆಕ್ಟ್ ಆಗಿ ಬಿಸಿ ಮಾಡುವಂತದ್ದು. ಈ ರೀತಿ ಮಾಡೋದ್ರಿಂದ ನಾವು ಅದು ತುಂಬಾ ಮಾಡಬಾರ್ದು. 45 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹದ ಬಿಸಿಯಲ್ಲಿ ನಾವು ಜೇನನ್ನು ಬಿಸಿ ಮಾಡಿದ್ರೆ ಜೇನಿನ ಕ್ವಾಲಿಟಿಯೂ ಹಾಳಾಗುದಿಲ್ಲ, ಒಳ್ಳೆ ರೀತಿಯ ಜೇನು ಸಿಗ್ತದೆ. ಅದು ನಾವು ಮುಖ್ಯವಾಗಿ ನೋಡಬೇಕು. ಇನ್ನೊಂದು ಎರಡನೇದು ಸ್ವಚ್ಛತೆ ತುಂಬಾ ಇಂಪಾರ್ಟೆಂಟ್. ನಾವು ಕೆಲವು ಸತಿ ಏನಾಗ್ತದೆ ಅಂದ್ರೆ ಈ ಹೆಚ್ಚಿನ ಏನಾಗ್ತದೆ ಅಂದ್ರೆ ಜೇನು ತೆಗೆಯುವಾಗ ಅದಕ್ಕೆ ಜೇನಿನ ಹುಳಗಳು ಬೀಳುವಂತದ್ದು, ಜೇನಿನ ಅಂದ್ರೆ ಅದರಲ್ಲಿ ಮೊಟ್ಟೆಗಳು ಬೀಳುವಂಥದ್ದು ಇಂಥದ್ದೆಲ್ಲ ಆಗ್ತದೆ. ಅಂಥದ್ದು ಆಗುವಂಥದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು. ಅದನ್ನು ತುಂಬಾ ಚೆನ್ನಾಗಿ ಫಿಲ್ಟರ್ ಮಾಡಿ ಆಮೇಲೆ ಅದನ್ನು ಸ್ಟೋರ್ ಮಾಡಬೇಕು. ಈಗ ಸ್ಟೋರ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಾವು ಪ್ಲಾಸ್ಟಿಕ್ ಕ್ಯಾನ್ಗಳನ್ನು ಯೂಸ್ ಮಾಡೋದು ಅಷ್ಟು ಕಮ್ಮಿ ಮಾಡಬೇಕು. ಪ್ಲಾಸ್ಟಿಕ್ ಕ್ಯಾನ್ಗಳು ಗಾಜುಗಳನ್ನು ಯೂಸ್ ಮಾಡಬೇಕು. ಅದು ನಾವು ಬಾಟ್ಲಿಂಗ್ ಮಾಡೋದಿದ್ರೆ ಈಗ ತುಂಬಾ ದೊಡ್ಡ ಮಟ್ಟದಲ್ಲಿ ನಾವೀಗ ಅದನ್ನು ಸಂಗ್ರಹಿಸಿಡುವಂತಾದ್ರೆ ಒಂದು ಸ್ಟೀಲ್ ಟ್ಯಾಂಕ್ ಗಳಲ್ಲಿ ಹಾಕ್ಬೇಕು ಅಥವಾ ಕ್ಯಾನ್ ಗಳಲ್ಲಿ ಹಾಕ್ಬೇಕು ಅಥವಾ ಪ್ಲಾಸ್ಟಿಕ್ ಗಳಲ್ಲಿ ಆಗ್ತದೆ. ಪ್ಲಾಸ್ಟಿಕ್ ಅಲ್ಲಿ ಹಾಕುವಾಗ ಏನ್ ಮಾಡ್ಬೇಕಂದ್ರೆ ಮೇಣವನ್ನು ನೀರು ಮಾಡಿ ಬಿಸಿ ಮಾಡಿ ನೀರು ಮಾಡಿ ಅದನ್ನು ಆ ಪ್ಲಾಸ್ಟಿಕ್ನ ಒಳಭಾಗಕ್ಕೆ ಲೇಪಿಸಿದ್ರೆ ನಮ್ಗೆ ಅದರಲ್ಲಿ ಮತ್ತೆ ಸ್ಟೋರ್ ಮಾಡಿ ಇಟ್ಟರೆ ಅದು ತುಂಬಾ ಒಳ್ಳೆ ರೀತಿಯಲ್ಲಿ ಜೇನಿನ ಗುಣಮಟ್ಟ ಹಾಳಾಗದಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ ಜೇನಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಂತಹದ್ದು ದೀರ್ಘಕಾಲ ಕಾಪಾಡಿಕೊಳ್ಳುವಂತಹದ್ದು ಹೇಗೆ, ಮತ್ತು ಗುಣಮಟ್ಟದಲ್ಲಿ ಏನಾದರೂ ವ್ಯತ್ಯಾಸ ಆಗ್ತದೆ ಸ್ಟಾಕ್ ಇಟ್ಟರೆ? ಸ್ಟಾಕ್ ಇಟ್ಟರೆ ನಿಮಗೆ ಆ ಒಂದು ತೆಗ್ದಂತ ಇರುವಂತ ಇದು ಇರುವುದಿಲ್ಲ, ಅಂದ್ರೆ ಆ ಒಂದು ಏನು ಫ್ರೆಶ್ನೆಸ್ ಸಿಗುವುದಿಲ್ಲ. ಆದ್ರೆ ಕ್ವಾಲಿಟಿಯಲ್ಲಿ ಏನು ಪ್ರಾಬ್ಲಮ್ ಆಗುದಿಲ್ಲ. ನಿಮಗೆ ಸರಿಸುಮಾರು ಒಂದು ವರ್ಷ 2 ವರ್ಷ ಅಥವಾ 3 ವರ್ಷ ಇಟ್ಟರು ಏನು ಸಮಸ್ಯೆ, ಅದು ಪ್ಲಾಸ್ಟಿಕ್ ಬಾಟ್ಲ್ಗಳಲ್ಲಿ ಇಡಬಾರ್ದು. ಗ್ಲಾಸ್ ಬಾಟ್ಲ್ಗಳಲ್ಲಿ ಇಟ್ಟರೆ ನೀವು 2 ವರ್ಷ ಇಟ್ಟರು ನಿಮಗೆ ಜೇನಿನಲ್ಲಿ ಯಾವುದೇ ಗುಣಮಟ್ಟದಲ್ಲಿ ತೊಂದರೆ ಆಗುದಿಲ್ಲ. ಆಮೇಲೆ ಜೇನನ್ನು ಸಂಗ್ರಹಿಸಿದ ನಂತರ ಅದರನ್ನು ಸಂಸ್ಕರಣೆ ಮಾಡುವಂತಹದ್ದು, ಬಾಟ್ಲಿಂಗ್ ಮಾಡುವಂತಹದ್ದು, ಮಾರುಕಟ್ಟೆ ಮಾಡುವಂತಹದ್ದು, ಈ ವಿಚಾರವಾಗಿ ಹೇಳಿ. ಹೆಚ್ಚಿನ ಜೇನು ಕೃಷಿಕರು ನಮ್ಮಲ್ಲಿ ಏನ್ ಮಾಡ್ತಾ ಇದ್ರೆ ಅಂದ್ರೆ ಜೇನು ಸಂಗ್ರಹಣೆ ಮಾಡೋದು ಮಾತ್ರ, ಜೇನು ಸಂಗ್ರಹಣೆ ಮಾಡಿ ಅದನ್ನು ಹೋಲ್ಸೇಲ್ ಮಾರಾಟ ಮಾಡಿ ಬಿಡ್ತಾರೆ. ನಾನು ಪ್ರಥಮವಾಗಿ ಅದನ್ನೇ ಮಾಡ್ತಾ ಇದ್ದೆ, ಹೋಲ್ಸೇಲ್ ಮಾರಾಟ ಮಾಡುವಂತ ಪ್ರಕ್ರಿಯೆ ಇತ್ತು. ಮತ್ತೆ ಮತ್ತೆ ಅನ್ಕೊಂಡೆ ಇದು ನಮ್ಮ ನಾವು ಪಟ್ಟ ಶ್ರಮಕ್ಕೆ ಅಷ್ಟು ಬೆಲೆ ಸಿಗ್ತಾ ಇರಲಿಲ್ಲ ಅದರಲ್ಲಿ. ಆ ಸಂದರ್ಭದಲ್ಲಿ ಸ್ವಲ್ಪ ಇದು ಮಾಡಿ ಇದನ್ನ ನಮ್ಮದನ್ನೇ ಯಾಕೆ ನಾವು ಬ್ರ್ಯಾಂಡ್ ಮಾಡಬಾರದು ಅನ್ನೋ ಒಂದು ಯೋಚನೆ ಬಂತು. ಸೊ ಅದಕ್ಕೋಸ್ಕರ ನಾನು ಪ್ರಥಮವಾಗಿ ಒಂದು ಎರಡು ವರ್ಷದ ಹಿಂದೆ PMEGP ಮೂಲಕ ನಾನು ಲೋನಿಗೆ ಅಪ್ಲೈ ಮಾಡಿದ್ದೆ. ಅಂದ್ರೆ ಅದರ ಮುಖಾಂತರ ನಮಗೆ ಸ್ಕೀಮಿಗೆ ಲೈಸೆನ್ಸ್ ಸಿಗ್ತದೆ, ಲೈಸೆನ್ಸ್ ಥ್ರೂ ಅಲ್ಲಿ ಮಾಡ್ಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ ಅನ್ನೋದನ್ನ. ಸೊ ಅದು ಎಲ್ಲಾ ಘಟ್ಟಗಳನ್ನು ಪಾಸ್ ಆಗಿ ಬಂದಿದ್ದೆ ನಾನು ನನ್ನ ತಂದೆ ಹೆಸರಲ್ಲಿ ಮಾಡಿದ್ದು. ಆದ್ರೆ ಅದು ಏನೋ ನಮ್ಮ ದುರಾದೃಷ್ಟ ಅಲ್ಲ, ಬ್ಯಾಂಕಿನವರಿಂದ ಏನೋ ಸ್ವಲ್ಪ ವ್ಯವಸ್ಥೆಯಲ್ಲಿ ಸ್ವಲ್ಪ ತೊಂದರೆ ಆಗಿ ಅದು ಆಗ್ಲಿಲ್ಲ. ಆಮೇಲೆ ಆಗ್ಲಿಲ್ಲ ಅಂತ ನಾ ಬಿಟ್ಬಿಡ್ಲಿಲ್ಲ ಅದನ್ನು. ಆಮೇಲೆ ನನ್ನ ಸ್ವಂತ ಇದರಲ್ಲೇ ನಾವು ಅದಕ್ಕೆ ಬ್ರ್ಯಾಂಡಿಂಗ್ ನೇಮ್ ಹಾಕಿ ಮತ್ತೆ ಫಾಸಿ ಲೈಸೆನ್ಸ್ ಫುಡ್ ಲೈಸೆನ್ಸ್ ತಕೊಂಡು ಜಿ ಎಸ್ ಟಿ ಮಾಡಿಸಿ ಬ್ರ್ಯಾಂಡಿಂಗ್ ಮಾಡಿ ಮಾರ್ತಾ ಇದ್ದೇವೆ ನಾವು. ನಮ್ಮದೇ ಹೆಸರಲ್ಲಿ ಪಡ್ಪು ಫಾರ್ಮ್ ಅಂತ ಹೆಸರಲ್ಲಿ ಹನಿಯನ್ನು ಮಾರ್ತಾ ಇದ್ದೇವೆ. ನಾವೇನು ಯಾವುದು ಅಂದ್ರೆ ಎಲ್ಲಾ ಹೂವಿನ ಜೇನನ್ನು ತಕೊಂಡು ಮಾಡುವಂತ ಜೇನು ಯೂನಿಫ್ಲೋರಲ್ ಮಲ್ಟಿಫ್ಲೋರಲ್ ಇದರಲ್ಲಿ ಮಾಡ್ತಾರಂಥದ್ದು. ಈ ರೀತಿಯ ಬ್ರ್ಯಾಂಡಿಂಗ್ ನಮ್ಮದೇ ಜೇನನ್ನು ನಮ್ಮದೇ ಬ್ರ್ಯಾಂಡ್ ಅಲ್ಲಿ ನಾವು ಮಾರೋದ್ರಿಂದ ನಮಗೆ ಖಂಡಿತವಾಗಿ ಅದರಲ್ಲಿ ತುಂಬಾ ಒಳ್ಳೆ ಲಾಭವನ್ನು ಮಾಡ್ಲಿಕ್ಕೆ ಆಗ್ತದೆ. ಸ್ವಲ್ಪ ಮಾರ್ಕೆಟಿಂಗ್ ಕಡೆ ಸ್ವಲ್ಪ ಜಾಸ್ತಿ ಒಲವು ತೋರಿಸಬೇಕಾಗ್ತದೆ, ಇಲ್ಲ ಅಂತಿದ್ರೆ ಕೇವಲ ನಾವು ಕೂತಲ್ಲಿಗೆ ಕಸ್ಟಮರ್ ಬರೋದು ಆಗುದಿಲ್ಲ. ಸೊ ನಾವು ಸ್ವಲ್ಪ ಅದರ ಮೇಲೆ ಕೂಡ ಸ್ವಲ್ಪ ಕೆಲಸ ಮಾಡಿದ್ರೆ ಖಂಡಿತವಾಗಿ ನಮ್ಮ ಜೇನನ್ನು ಮಾರಾಟ ಮಾಡಬಹುದು. ಈಗ ಸ್ಥಳೀಯವಾಗಿ ಮಾರಾಟ ಮಾಡ್ತಿರೋ ಅಥವಾ ದೊಡ್ಡ ದೊಡ್ಡ ಶಾಪ್ಗಳಿಗೆ ಕೊಡ್ತೀರಾ? ಸದ್ಯಕ್ಕೆ ನಾನೀಗ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಸ್ಥಳೀಯವಾಗಿ ಕೂಡ ಮಾರ್ತಾ ಇದ್ದೇವೆ, ದೊಡ್ಡ ದೊಡ್ಡ ಶಾಪ್ಗಳಿಗೆ ಹಾಕ್ತಾ ಇಲ್ಲ. ನಾನು ಆದಷ್ಟು ಡೈರೆಕ್ಟ್ ಸೇಲ್ ಮಾಡ್ತೇನೆ, ಅಂದ್ರೆ ಕಸ್ಟಮ್ ಪ್ರೊಡ್ಯೂಸರ್ ಟು ಕನ್ಸ್ಯೂಮರ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾನು ಮಾಡ್ತಾ ಇರುವಂತದ್ದು. ಒಂದೊಂದು ಜಾಗದಲ್ಲಿ ಅಂದ್ರೆ ಬ್ಯಾಂಗ್ಳೂರು, ಮೈಸೂರು, ಮಂಗಳೂರು ಇಂಥ ಜಾಗದಲ್ಲಿ ನಮಗೆ ಪರಿಚಯ ಇರುವಂತ ಒಂದೆರಡು ಪರಿಚಯಸ್ಥರನ್ನು ಇಟ್ಕೊಂಡು ಅವರ ಮನೆಯಲ್ಲಿ ನಾವು ಬಾಟ್ಲ್ಗಳನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಅಲ್ಲಿಂದ ನಂತರ ಬೇಕಾದವರಿಗೆ ಸಪ್ಲೈ ಮಾಡುವಂತದ್ದು, ಕೊರಿಯರ್ ಮಾಡುವಂತದ್ದು ಅಥವಾ ಅಲ್ಲಿಂದ ಡೈರೆಕ್ಟ್ ತಗೊಳ್ಳುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮುಂದಕ್ಕೆ ದೊಡ್ಡ ಶಾಪ್ಗಳಿಗೆ ಹಾಕುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ, ನೋಡ್ಬೇಕು ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತದೆ ಅಂತ ಹೇಳುವಂತ. ಈಗ ಜೇನನ್ನ ಜೇನಾಗಿ ನೀವು ಮಾರಾಟ ಮಾಡುವುದರ ಬದಲು ಇನ್ನಷ್ಟು ಮೌಲ್ಯವರ್ಧನೆ ಮಾಡುವುದಕ್ಕೆ ಏನಾದರೂ ಪ್ರಯತ್ನ ಪಡುವ ಯೋಜನೆ ಇದೆಯೋ ಅಥವಾ ಅವಕಾಶ ಇದೆಯಾ? ಖಂಡಿತವಾಗಿ ಇದೆ. ಈಗ ಜೇನನ್ನು ಜೇನಾಗಿ ಮಾರುವಂತದ್ದು ಒಂದು ವಿಧಾನ. ಈಗ ಜೇನನ್ನು ಕೂಡ ಮಾರುವಾಗ ನೀವು ಬೇರೆ ಬೇರೆ ತಿಳಿ ಮಾಡಬಹುದು. ಇದೊಂದು ಹನಿಕೋಮ್, ಡೈರೆಕ್ಟ್ ಆಗಿ ನೀವು ಎರಿಯನ್ನೇ ಮಾಡಿ ಅಂದ್ರೆ ಜೇನನ್ನು ಹೊರ ತೆಗಿಲಿಕ್ಕಿಲ್ಲ, ನಿಮ್ಮ ಪೆಟ್ಟಿಗೆಯಿಂದ ಹೇಗಿರ್ತದೆ ಜೇನು ಅದನ್ನು ಹಾಗೆ ತೆಗೆದು ಅದಕ್ಕೆ ಸೀಲ್ ಮಾಡಿ ಮಾರುವಂತ ವ್ಯವಸ್ಥೆ ಇದೆ. ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀನಿ. ಅದರ ಮೇಲೆ ಇನ್ನೊಂದು ಚೈನನ್ನು ಈ ಬಾಟ್ಲಿಂಗ್ ಮಾಡೋದ್ರಲ್ಲಿ ವೆರೈಟಿ ಆಫ್ ಬ್ಯಾಟಿಂಗ್ ಅಂದ್ರೆ ಒಂಥರ ಡಿಸೈನ್ಡ್ ಬಾಟ್ಲ್ಗಳನ್ನು ಮಾಡಿ ನಾವು ಸ್ವಲ್ಪ ಪ್ರೀಮಿಯಂ ಲೆವೆಲ್ಗೆ ತಕೊಂಡೋಗಿ ಅಂದ್ರೆ ಸ್ವಲ್ಪ ಅದರ ಆಕರ್ಷಕವಾಗಿ ಮಾಡಿ ಅದನ್ನು ಕಂಪನಿ ಇದರಲ್ಲಿ ಈಗ ಇದು ಕೊಡ್ತಾರಲ್ಲ ಎಂಥದ್ದು ದೀಪಾವಳಿ ಗಿಫ್ಟ್ಗಳು ಮತ್ತೆ ಹಬ್ಬಗಳಿಗೆ ಕೊಡುವಂತ ಗಿಫ್ಟ್ ಸ್ಪೆಷಲ್ ಒಕೇಶನ್ಸ್ ಅಂತ ಇದರಲ್ಲಿ ಕೊಡುವಂತ ವ್ಯವಸ್ಥೆ ಕೂಡ ಹೋಗುತ್ತೆ. ಮತ್ತೆ ಕೆಲವೊಂದು ಕಂಪನಿ ಒಂದು ಎರಡು ಮೂರು ಒಳ್ಳೆ ಕಂಪನಿ ಜೊತೆ ಅದನ್ನ ಟೈಅಪ್ ಕೂಡ ಮಾಡ್ಕೊಂಡಿದ್ದೇವೆ. ನೋಡ್ಬೇಕು ಅದು ಹೇಗೆ ಬರ್ತದೆ ಅಂತ. ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿ ಒಳ್ಳೇದಾಗ್ತದೆ. ಬಹಳ ಸಂತೋಷ ವಿವೇಕ್ ಪಡುಪು ಅವರೇ. ಯುವಕರಾಗಿದ್ದುಕೊಂಡು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರು, ಅದರಲ್ಲೂ ಕೂಡ ಜೇನು ಕೃಷಿಯನ್ನ ಒಂದು ಹವ್ಯಾಸವಾಗಿ ಇಟ್ಟುಕೊಳ್ಳದೆ ಅದೊಂದು ಉದ್ಯಮವಾಗಿ ನೀವು ನಡೆಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರಿ. ನಿಮ್ಮ ಅನುಭವನ ನಮ್ಮ ಕೀಡುಗರ ಜೊತೆಗೆ ಹಂಚಿಕೊಂಡಿದ್ರಿ, ಇನ್ನಷ್ಟು ಯಶಸ್ವಿ ಆಗ್ಲಿ ಅಂತ ಹಾರೈಸ್ತೇವೆ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಯುವ ಜೇನು ಕೃಷಿಕ ಸುಳ್ಯ ತಾಲೂಕು ಅಮರಮುಡ್ನೂರು ಗ್ರಾಮದ ವಿವೇಕ್ ಪಡ್ಪು ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶನವನ್ನ ನಡೆಸಿಕೊಟ್ಟವರು ಟಿಎಸ್ ಪ್ರಸಾದ್. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್ ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ

ಕೇಳಿ ರತ್ನಮಾಲಾ ಪ್ರಕಾಶ್ ಹಾಗೂ ಮಾಲತಿ ಶರ್ಮಾ ಅವರ ಧ್ವನಿಯಲ್ಲಿ ಶಿಶುನಾಳ ಶರೀಫರ ಒಂದು ತತ್ವಪದ.